ಆಕಾಶವಾಣಿ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇವತ್ತಿನ ಈ ಕಾರ್ಯಕ್ರಮದೊಳಗ ತೊಗರಿ, ಕಡಲೆ ಮತ್ತು ಜೋಳದ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಹತಾಲಟಿ ಗ್ರಾಮದ ಹಿರಿಯ ರೈತರಾದ ಬಸವರಾಜ್ ಹಂಚನಾಳ್ ಅವರೊಡನೆ ಸಂದರ್ಶನ, ನಂತರ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರವಾಂಡ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣಂತ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರೂಳಿ. ಮೊದಲಿಗೆ ತೊಗರಿ, ಕಡಲೆ ಮತ್ತು ಜೋಳದ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಹತಾಲಟಿ ಗ್ರಾಮದ ಹಿರಿಯ ರೈತರಾದ ಬಸವರಾಜ್ ಹಂಚನಾಳ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ವಿಜಯಪುರದ ಸಮೀಪ ಇರುವಂತಹ ಹತಾಲಟಿ ಗ್ರಾಮದ ಬಸವರಾಜ್ ಶಿವಪ್ಪ ಹಂಚನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ರೈತರಿದ್ದಾರೆ, ಕಳೆದ ಅನೇಕ ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂತಾದ್ರೆ ಸುಮಾರು ಒಂದು 2 ವರ್ಷ ಆಯ್ತು ಅವರು ಹೋಮಿಯೋ ಕೃಷಿ ಕಡೆ ಆಕರ್ಷಿತರಾಗಿ ಆ ಒಂದು ಹೋಮಿಯೋಪತಿ ಔಷಧವನ್ನು ಬಳಸಿ ತಮ್ಮ ಕೃಷಿ ಒಳಗ ಅದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಅವರ ಅನುಭವಗಳಲ್ಲಿ ತೊಗರಿ, ಕಡಲೆ, ಜೋಳ ಈ ಬೆಳೆಗಳ ಮೇಲೆ ಬಹುಶಃ ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೋಮಿಯೋ ಕೃಷಿಗೆ ಈ ಬೆಳೆಗಳ ಒಂದು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅವರ ಅನುಭವ ಏನದ ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಹಂಚನಾಳ್ ಅವರೇ, ತಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. 2 ವರ್ಷ ಆಯ್ತು ರೀ ತಾವು ಹೋಮಿಯೋ ಕೃಷಿ ಮಾಡ್ತಾ ಇದ್ದು? ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ ಇದು ಹೋಮಿಯೋ ಕೃಷಿ ಹಿಂಗ್ ಮಾಡ್ಬೇಕು? ಇವ್ ಗಿರೀಶ್ ಭದ್ರಗೌಡರವ್ರು ತಿಳಿಸಿಕೊಟ್ಟಾಗ ಗೊತ್ತಾಯ್ತು. ಅವರು ನಮ್ಗೆ ಹೇಳಿದ್ರು ಹಿಂಗ್ ವಾಪಸ್ ನೋಡ್ರಿ, ಕಡೆಗೆ ಸ್ವಲ್ಪ ಜಮೀನಾರೇ ಹಾಕಿರ್ನು ಉಕ್ಕಿದ್ದು ಇದು ಮಾಡಿ ನೋಡ್ರಿ, ಎರಡಕ್ಕೂ ಕನ್ ಇದು ಮಾಡ್ಕೊ ಅಂತ ಹೇಳಿದ್ದಾರೆ. ಹೌದಾ? ಆ ಟೈಪ್ ಮಾಡಿದ್ದೇವ್ರ. ಆಮೇಲೆ ಎರಡು ವಾಪಸ್ದಾಗ ಅದು ಇದಕ್ಕದಕ್ಕೆ ನಾವು ಇದು ಮಾಡ್ಲಿಕ್ಕಾಗಿ ಅವು ಗೊಬ್ಬರ ಅದು ವಾಪಸಿದ ಜಮೀನ್ದಾಗ ಸಿಡಿ ಆಯುದು ಮತ್ ತಪ್ಪಲು ತುಳು ಇರ್ತೈತ್ರಿ, ಇತರ ತಪ್ಪಲು ದಪ್ಪ ಕಲರ್ ಇರ್ತೈತ್ರಿ, ಇದು ಸಿಡಿ ಹಾಯ್ಲಿಲ್ರಿ ಅದು ಹೋಮಿಯೋ ವಾಪಸ್. ಮೊದ್ಲು ನೀವು ಸಾವಯವ ಕೃಷಿ ಮಾಡ್ತಿದ್ರೆ ಏನಿಲ್ಲ? ಮೊದಲೇನಿಲ್ಲ, ಈಗ ಹೋಮಿಯೋ ಕೃಷಿನೇ ನೀವು ಶುರು ಮಾಡಿದ್ರಿ. ಇವು ರಾಸಾಯನಿಕ ಕೃಷಿ ಜೊತೆಗೆ ಹೋಮಿಯೋ ಕೃಷಿ ಶುರು ಮಾಡಿದ್ರಿ, ವ್ಯತ್ಯಾಸ ಗೊತ್ತಾಗ್ಬಿಡ್ತು ನಿಮಗ? ಎಲ್ಲಿ ಹಸರಾಯ್ತು, ದಪ್ಪ ಆಯ್ತು? ಆಮೇಲೆ ಅದು ಇದು ಕೀಟನಾಶಕ ಹುಳ ಆಗುದು ಕಡಿಮೆ ಅನಿಸ್ತಾರೆ, ಅದಕ್ಕೆ ಕೈ ಮಾಡಲ್ಲ. ಹುಳುಗಳ ಸಂಖ್ಯೆ ಕೂಡ ಕಡಿಮೆ ಆಯ್ತು, ಬಾಧೆ ಕೂಡ ಕಡಿಮೆ ಆದಂಗೆ ಅನಿಸ್ತಾರೆ. ಬಾಧೆ ಕಡಿಮೆ ಆಯ್ತು. ನೀವು ಯಾವ್ಯಾವ ಬೆಳೆಗಳ ಮೇಲೆ ಇದನ್ನ ಉಪಯೋಗ ಮಾಡಿರಿ? ತೊಗರಿ, ಕಡ್ಲಿ. ಕಡ್ಲಿ, ಜ್ವಾಳಕ್ಕೂ ಒಪರ್ಸಿವ್ರಿ, ಆದ್ರೆ ಎರಡೂ ನಮ್ಗೆ ಒಪರ್ಸಿವ್ರಿ ಅದಕ್ಕೆ. ಹೌದಾ? ಹಾ, ಅಂದ್ರೆ ಮುಖ್ಯವಾಗಿ ನೀವು ತೊಗರಿ ಮತ್ತು ಕಡ್ಲೆ ಮೇಲೆ ಔಷಧಿಯನ್ನ ಬಳಸಿರಿ. 2 ವರ್ಷದ ಹಿಂದೆ ಈ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಏನ್ ಅನಿಸ್ತು, ಇದು ಯಾವ್ದು ಹೊಸದು ಬಂತು, ಇದು ಇದನ್ ಮಾಡ್ಬೇಕು ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದ್ದಿಲ್ರಿ. ಅವರು ತಿಳಿಸಿಕೊಟ್ರು ನಮಗೆ, ನೀವು ಸ್ವಲ್ಪ 1 ಎಕರೆ ಮಾಡ್ರಿ, ಈಗ ಮುಂದೆ ನಿಮಗೆ ಪರಕ್ ಅನಿಸ್ತಂದ್ ಮಾಡ್ರಿ ಅಂತ ಹಿಂಗ್ ಹೇಳಿಕೊಟ್ಟಾಗ ಮಾಡಿದ್ರಿ. ಮತ್ತೆ ಎಲ್ಲರೂ ಹೋಗಿ ನೋಡಿ ಬಂದ್ರೆ, ಯಾರೇ ಮಾಡಿದ್ರೆ ಹೇಳ್ರಿ ಅವ್ರಿಗೆ ನೋಡಿ ಬರ್ತೀವಿ ಅಂತ ಹೇಳಿ ಏನಾದ್ರೆ ಅಂದ್ರೆ ಅವ್ರಿಗೆ? ಹಂಗೆ ನಾವು ಅಂದಿಲ್ರಿ, ನಮ್ದಿಂದ ಮತ್ತೆ ಸ್ವಲ್ಪ ಕೆಲವು ಮಂದಿನೂ ವಾಪರ್ಸಿದಾರೆ ಅದು. ಈಗ ತೊಗರಿ ಬೆಳೆ ಮೇಲೆ, ಕಡ್ಲಿ ಬೆಳೆ ಮೇಲೆ ಉಪಯೋಗ ಮಾಡೀನಿ ಅಂತದ್ರಲ್ಲ, ಹೆಂಗ್ ಅದನ್ನ ಬಳಸಿದ್ರಿ, ಹೆಂಗ್ ಅದನ್ನ ಸ್ಪ್ರೇ ಮಾಡಿದ್ರಿ? ಸ್ಪ್ರೇ ಅಂತ ಏನಿಲ್ರಿ, ಬೀಜಕ್ಕೆ ಮೊದಲ ಹಚ್ಚಿ ಬೀಜೋಪಚಾರ ಮಾಡಿದ್ರಿ? ಬೀಜೋಪಚಾರ, ತೊಗರಿ ಬೀಜೋಪಚಾರ ಮಾಡಿದ್ರಿ, ಕಡ್ಲಿ ಬೀಜೋಪಚಾರ ಮಾಡಿದ್ರಿ, ಬಿತ್ತನೆ ಮಾಡಿದ್ರಿ, ಅದರ ನಂತರ ಬೆಳೆ ಬೆಳವಣಿಗೆ ಹಂತದೊಳಗಿರುವಾಗ ಹೆಂಗ್ ಕಾಣಿಸ್ತಿತ್ತು ನಿಮಗೆ ಬೆಳೆ ನೋಡೋದಕ್ಕೆ? ಹೆಂಗ್ ಅನಿಸ್ತಿತ್ತು ನೋಡೋದಕ್ಕೆಲ್ಲಕ್ಕೆ? ಇದು ಸ್ವಲ್ಪ ತೇಜ್ ಕಾಣಿಸ್ತಿತ್ತು, ಅದು ರಾಸಾಯನಿಕ ಗೊಬ್ಬರ ಒಪರಿಸಿದ್ದು ಸ್ವಲ್ಪ ಡಿಮ್ ಅನಿಸ್ತಿತ್ತು, ಡಲ್ ಅನಿಸ್ತಿತ್ತು ನಿಮಗೆ. ಇದ್ರ ಆರೋಗ್ಯ ಚಲೋ ಅದಪ್ಪ ಇದು ಅಂದ್ರ ವ್ಯತ್ಯಾಸ ಗೊತ್ತಾಗ್ಬಿಡ್ತಿತ್ತು ಕಣ್ಣಿಗೆ, ಕಾಣಿಸ್ತಿತ್ತು, ಗೊತ್ತಾಗುತ್ತಿತ್ತು. ಮತ್ತೆ ಮುಂದೆ ಬರ್ತಾ ಬರ್ತಾ ಈಗೇನು ತೊಗರಿ ಒಳಗ ಬೇರೆ ಬೇರೆ ರೋಗ ಬರುವಂತ ಅಂದ್ರೆ ಪ್ರಮಾಣ ಹುಳದ ಸಂಖ್ಯೆ ಅದಕ್ಕೆ ಇದಕ್ಕೆ ಇದು ಮಾಡಿದಾಗ ಕಡಿಮೆ ಅನಿಸ್ತಿತ್ತು. ಕಡಿಮೆ ಅನಿಸ್ತು. ಈಗೇನು ಹೋಮಿಯೋ ಔಷಧ ನೀವು ಬಳಸಿದ್ರಿ, ಅಲ್ಲಿ ನಿಮಗ ಕಡಿಮೆ ಅನಿಸ್ತು? ಕಡಿಮೆ ಅನಿಸ್ತು. ಹುಳುಗಳ ಸಂಖ್ಯೆ ಆಗ್ಲಿ ಕಡಿಮೆ ಅನಿಸ್ತದೆ, ಅಷ್ಟು ಫಾಸ್ಟ್ ತಗೋತಿದ್ದಿಲ್ಲ ಅದರಂಗಡೆ. ಅಂದ್ರೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳೆ ಒಳಗೆ ಇತ್ತು ಅಂತ ಹೇಳಿ ನಿಮ್ಮ ಬೇರ್ ಕಟ್ಟಾಗಿ ಅವು ಸಿಡಿ ಹಾಯ್ತಿದ್ರು ಅವು ಈ ಜಮೀನ್ದಾಗ ಹಾಯ್ತಿದ್ದಿಲ್ಲ. ಇದನ್ನ ಪಕ್ಕ ನೀವು ನೋಡಿರಿ, ಪಕ್ಕ ನೋಡ್ರಿ. ಅದು ನೀವು ಬರೋಬರಿ ಅನಿಸೋದ ನಿಮ್ಗೆ ಅನ್ಸತ್ರೆ ಅವ್ರಿಗೂ ಒಯ್ದು ತೋರಿಸೋರಿ. ಈಗ ನಿಮ್ಮ ಬೆಳೆ ಇದ್ದಾಗ ಹೊಲದೊಳಗ ಬಂದು ನೋಡಿ ನೀವು ಹಿಂಗ್ ಮಾಡ್ತಾ ಇದ್ದೀರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಸಲಹೆ ಸೂಚನೆ ಕೊಡ್ತಿದ್ರು? ಕೊಡ್ತಾರೆ. ಈಗ ತೊಗರಿ ಕಾಳಿನ ಬಗ್ಗೆ, ತೊಗರಿ ಏನು ಕಾಯಿ ಕಟ್ಟುತ್ತದಲ್ಲ, ಅದರ ನಂತರ ಅದರ ಬೆಳವಣಿಗೆ ಆಗ್ಲಿ ಅದರ ಮೇಲಿಂದ ಸೈಜ್ ಆಗ್ಲಿ ಕಾಳಿನ ಸೈಜ್ ಅದೆಲ್ಲ ಹೆಂಗ ಅನಿಸ್ತದೆ ನಿಮಗೆ? ಕಾಳಿನ ಸೈಜ್ ಒಂದ್ ಲೆವೆಲ್ ಇರ್ತಿತ್ತು ರೀ, ಅಲ್ಲಿಂದ ದಪ್ಪ ಬರ್ತಿತ್ತು ಕಾಳು, ಎಲಿನೂ ದಪ್ಪ ರೀ ಅದಕ್ಕಿಂತ ಇದು, ಎಲಿನೂ ದಪ್ಪ ಕಲರ್ ಆಗದಿ, ಇದು ಚಲೋ ಕಲರ್ ಆಗದಿ, ಶೈನ್ ಇರ್ತಿತ್ತು, ಶೈನಿಂಗ್ ಇರ್ತಿತ್ತು, ಅದು ತಿಳಿ ಇರ್ತಿತ್ತು. ಅಂದ್ರೆ ಕಾಳಿನ ಸೈಜ್ ದೊಡ್ಡ ಸೈಜ್ ಒಂದೇ ಸಮನಾದ ಸೈಜ್ ಇರ್ತಿದ್ದ, ಒಂದ್ ಸಣ್ಣ ಒಂದು ದೊಡ್ಡ ಹಂಗಿಲ್ಲ, ಒಂದೇ ಸಮನಾಗಿ. ಅದನ್ನೆಲ್ಲ ನೀವು ವ್ಯತ್ಯಾಸ ಗಮನಿಸಿದ್ರಿ? ಗಮನಿಸ. ಅಂದ್ರೆ ನಿಮಗೆ ಹಿಂಗ ನೋಡ್ರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಇದನ್ನ ನೀವು ಗಮನಿಸಬೇಕು ಅಂತ ಹೇಳಿ. ಗಿಡದ ಹೈಟ್ ಇರಬಹುದು, ಕಾಳಿನ ಸೈಜ್ ಇರಬಹುದು, ಕಾಯಿ ಸೈಜ್ ಇರಬಹುದು, ಕಾಯಿದ ಕಲರ್ ರೂಪ ಅದೆಲ್ಲ ನೋಡಂತ ಹೇಳ್ತಾ ಇದ್ರು. ಹೇಳಿದ್ರು ಅದ್ರ ಪ್ರಕಾರ ನೀವು ನೋಡ್ತಾ ಇದ್ರು, ನೋಡಿದ್ರೆ ಇದನ್ನು ಸಪರೇಟ್ ಮಾಡಂದಿದ್ರು ಅವ್ರ ರಾಶಿನು. ಓಕೆ, ಮಾಡಿ ನೋಡಿದ್ರಿ ನೀವು? ರಾಶಿ ಸೆಪರೇಟ್ ಮಾಡಿದ್ರಿ? ಮಾಡಿ. ಕಾಳುಗಳನ್ನ ಅದೆಲ್ಲ ಸೆಪರೇಟ್ ಮಾಡಿದ್ರೆ ಕಾಳ ಅಗದಿ ತೇಜ್ ಕಾಣ್ತಿರ್ತಾರೆ, ಅದು ಸಣ್ಣದಮ್ಮ ಸಣ್ಣದಮ್ಮ. ಅವೆಲ್ಲ ಫೋಟೋ ಗಿಟೋ ಎಲ್ಲ ತಕೊಂಡಿರಿ ನೀವು? ಫೋಟೋ ಏನ್ ತೆಗೆದಿಲ್ಲ. ತೆಗೆದಿಲ್ಲ, ಆದ್ರೆ ಅವಾಗ ನಿಮಗೆ ಗೊತ್ತಾಗಿದೆ. ಬಾಜು ಬಾಜು ನೋಡಿದಾಗ ಇದು ಹೋಮಿಯೋ ಔಷಧದಿಂದ ಬೆಳೆದಂತದ್ದು, ಈ ತರ ಬಂದು ರಾಸಾಯನಿಕವಾಗಿ ಬೆಳೆದಂತದ್ದು ಹಂಗ ಬಂದು ವ್ಯತ್ಯಾಸ ಗೊತ್ತಾಗ್ತಾ ಇತ್ತು. ಅಡ್ಡಿಲ್ಲ. ಈಗ ಕಡ್ಲಿ ಒಳಗೆ ಯಾವ ರೀತಿ ನೀವು ಮಾಡಿದ್ರು? ಬೀಜೋಪಚಾರ ಮಾಡಿದ್ರೆ? ಬೀಜೋಪಚಾರ ಮಾಡಿದ್ರಿ, ಅದರ ನಂತರ ಸ್ಪ್ರೇ ಅದೇನ್ ಮಾಡಿಲ್ಲ? ಇದು ಮಾಡಿರ್ಲಿ ನಾವು, ಅದು ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ರಿ. ಅಲ್ಲಿಂದ ಒಮ್ಮೆ ತೊಗರಿ ಹೊಳ್ಳಕ್ ಬಂದಾಗ ಸ್ವಲ್ಪ ಹಾಕಿರ್ತೇವಲ್ರಿ ಅಟ ಒಂದ್ ಎಕರೆ, ಅದೇ ವಾಪಸ್ ಬಿಟ್ಟವ್ರ ಆಟಮ್ದಾಗ, ಕೆಮಿಕಲ್ ವಾಪಸ್ ಬಿಟ್ಟವ್ರಿ. ಹೌದೇನು? ಕಡ್ಲಿಗೆ, ಕಡ್ಲಿಗೆ ಕೆಮಿಕಲ್ನು ಉಪಯೋಗ ಮಾಡಿದ್ರಿ, ಆದ್ರೆ ಬೀಜೋಪಚಾರ ಮಾಡಿದ್ದಕ್ಕೆ ಏನಾದ್ರು ಬದಲಾವಣೆ ಕಂಡು ನಿಮಗೆ? ಸಿಡಿ ಹೈಲಾರ್ದು ಒಂದು ಅದೇ, ಆಮೇಲೆ ಕಟ್ಟಿಂಗು ಮಾಡಿದ್ವಿ ಆ ವರ್ಷ. ಏನ್ ಮಾಡಿದ್ರಿ? ತುದಿ ಚೀಟು. ತುದಿ ಚೀಟು ಅಂತ ಕೆಲಸ ಮಾಡಿದ್ರಿ? ತೊಗರಿ ಒಳಗೆ ಮಾಡಿದ್ರಿ ನೀವು ತುದಿ ಚೀಟು ಕೆಲಸ? ಯಾಕೆ ಮಾಡ್ಲಿಲ್ಲ? ಮಾಡ್ಲಿಲ್ರಿ ನಾವು. ಎರಡದ್ರೊಳಗೆ ಮಾಡ್ಬೇಕಾಗಿತ್ತು ನೀವು. ಈಗ ಕಡ್ಲಿ ಒಳಗೆ ಮಾಡ್ತಾ ಇದ್ರಿ, ತೊಗರಿ ಒಳಗು ಮಾಡ್ಬೇಕು, ಎರಡ್ ಸಲ ಮಾಡ್ಬೇಕು. ಎರಡ್ ಸಲ ಮಾಡಿದ್ರೆ ನಿಮಗೆ ಬಹಳ ಚಲೋ ಇಳುವರಿ ಬರ್ತದ. ಅದೆಲ್ಲ ಹೇಳಿದ್ರು ಅವರು. ಅದಕ್ಕೆ ಫಸ್ಟ್ ಟೈಮ್ ಒಮ್ಮೆ ಮಾಡಿದ್ರು ಅವ್ರ ಬಲ್ಲಿ ಒಯ್ದು ಮಷಿನ್ ಒಯ್ದು, ಆ ಟೈಮ್ದಾಗ ಮಾಡ್ಲಿಲ್ಲ. ಅಡ್ಡಿಲ್ಲ. ಅಂದ್ರೆ ಈಗ ನಿಮಗೆ ಈ ತೊಗರಿ ಆಯ್ತು, ಕಡ್ಲಿ ಆಯ್ತು, ಕಡ್ಲಿ ಕಾಳು ಸೈಜ್ ಹೆಂಗಿದ್ದು ಅಂತೀರಿ? ಅದ್ರ ಇಂಪ್ರೂವ್ಮೆಂಟ್ ಕಾಣಿಸ್ತು ನಿಮಗೆ? ಕಾಣಿಸ್ತಾರೆ, ಗಿಡನೂ ಪಳ್ಳಿ ಹೊಡೆದಿದ್ದು. ನೀವು ಕುಡಿ ಚೀಟಿದ್ದಕ್ಕ ಪಳ್ಳಿ ಬಹಳ ಬರ್ತಾವ, ಪಳ್ಳಿ ಬಂದ ಸಾಕಷ್ಟು ಹೂಗಳು ಕೂಡ ಆಗ್ತಾವ. ಅದೇ ರೀತಿ ತೊಗರಿ ಒಳಗೂ ಕೂಡ ನೀವು ತುದಿ ಚೀಟಿದ್ರಿ ಅಂತಂದ್ರ ಆಗ್ತಿರ್ತಾರೆ, ಪಳ್ಳಿ ಬಹಳ ಬರ್ತಿದ್ದು. ಮಾಡಿಲ್ಲ ನೀವು? ಮಾಡಿಲ್ಲ ಅಷ್ಟೇ. ಮತ್ತೆ ಗೊತ್ತಿದ್ದು ಯಾಕೆ ಮಾಡಿಲ್ಲ ನೀವು? ಇರ್ಲಿ, ಮುಂದಿನ ದಿನಗಳಲ್ಲಿ ನೀವು ಮಾಡ್ರಿ, ಮುಂದಿನ ಸೀಸನ್ ಗಳಲ್ಲಿ ಮಾಡಿದ್ರೆ ಚಲೋ. ಅದು ನಿಮಗೆ ಒಂದ್ಸಲ ಎರಡ್ ಸಲ ಮಾಡಿದ್ರೆ ನಿಮಗೆ ಅದು ಅನುಕೂಲ ಹೆಚ್ಚಾಗ್ತದೆ. ಈಗ ತೊಗರಿ ಮೇಲೆ ಕಡ್ಲಿ ಮೇಲೆ ಉಪಯೋಗ ಮಾಡಿದ್ರಿ ನೀವು, ಬೀಜೋಪಚಾರ ಮಾಡಿದ್ರಿ, ಜೋಳದೊಳಗೆ ಜೋಳಕ್ಕೂ ಬೀಜೋಪಚಾರ ಬೀಜೋಪಚಾರನೇ ಮಾಡಿರಿ. ಮೊಳಕೆ ಪ್ರಮಾಣ ಹೆಂಗ ನೀವು ಕಂಡುಕೊಂಡ್ರಿ? ಮೊಳಕೆ ಪ್ರಮಾಣ ಚಲೋ ಆಯ್ತು ಹೆಂಗೆ? ಇದೇನು ಹೋಮಿಯೋ ಔಷಧದಿಂದ ಮಾಡಿರಲ್ಲ ಅಂದ್ರೆ ಅದು ಇದು ಆಗ್ತದಲ್ರಿ, ಅಗಿ ಸಾಯ್ತಿದ್ರು ಅವ್ರು ರಾಸಾಯನಿಕ ವಾಪಸ್ದಾಗ. ಇದು ಹಚ್ಚದಾಗ ಅಗಿ ಸಾಯ್ತಿದ್ರು, ಅಗಿ ಸತ್ತಿಲ್ಲ, ಸತ್ತಿಲ್ಲ. ಆಮೇಲೆ ಈ ಬೀಜೋಪಚಾರ ಮಾಡಿದಂತ ಎಲ್ಲಾ ಸಸಿಗಳು ಚಲೋ ತಂಗ ನಾಟ್ಕೊಂಡು ನಾಟ್ಕೊಂಡ ಎಲ್ಲಾ ಮೊಳಕೆ ಚಲೋ ಬಂತ ನಿಮಗೆ? ಚಲೋ ಬಂತ. ಇಲ್ಲಂತಂದ್ರೆ ಕೆಲವೊಮ್ಮೆ ನಾವು ಬೀಜ ಹಾಕ್ತೀವಿ ಮಳೆಯುದೇ ಇಲ್ಲ, ಹಂಗಾಗುವಂತ ಹಂಗೇನಾಗಿಲ್ಲ, ಹಂಗೇನಾಗಿಲ್ಲ. ಎಲ್ಲಾ ಬೆಳೆಗಳಲ್ಲಿ ಒಳ್ಳೆ ಮೊಳಕೆ ಬಂತು, ಒಳ್ಳೆ ಸಸಿಗಳನ್ನ ನೀವು ನೋಡಿದ್ರಿ, ಕಾಣಿಸ್ಕೊಂತು. ಅದು ಬೆಳೆಯುವಾಗ ಸಹಿತ ಅದ್ರ ಆರೋಗ್ಯ ಚಲೋ ಇತ್ತು, ಹಸಿರು ಕಾಣಿಸ್ತಾ ಇತ್ತು, ಕಣ್ಣಿಗೆ ಆನಂದ ಆಗ್ತಾ ಇತ್ತು. ಹೌದಾ? ಇದು ಇಳುವರಿ ಏನಾದ್ರೂ ವ್ಯತ್ಯಾಸ ಕಂಡು ಅಂತ ನಿಮಗೆ? ಇಳುವರಿ ಅಂದ್ರೆ ಅವು ಸಾಧಾರಣ ಜಮೀನ್ ಅದಾವ್ ನಮ್ಮ, ಅಷ್ಟೇ ನಮಗೆ ವ್ಯತ್ಯಾಸ ಕಂಡು ಬಂದಿಲ್ಲ. ಜೋಳದೊಳಗೆ ಮತ್ ಕಡ್ಲಿ ತೊಗರಿ ಸ್ವಲ್ಪ ಚಲೋ ಅನಿಸ್ತದೆ, ಸ್ವಲ್ಪ ಚಲೋ ಅನಿಸ್ತದೆ. ಅಂದ್ರೆ ಈ ಒಂದು ಹೋಮಿಯೋ ಔಷಧ ಬಳಸಿದ್ದಕ್ಕೆ ನಿಮಗೆ ಪೂರ್ತಿ ಅದೇ ಬಳಸಿದ್ರೆ ನಮ್ಗೇನೋ ಹಾಕಿತ್ತೋ ಅನಿಸ್ತದೆ, ಮುಂದೆ ಸ್ಪ್ರೇ ಇದ್ರೆ ಎಲ್ಲ ಅದೇ ಹೋಮಿಯೋ ಮಾಡಬೇಕಾಗಿತ್ತು ಅಂತ. ಇನ್ ಮುಂದಿನ ದಿವಸಗಳಲ್ಲಿ ಅದನ್ನ ನೀವು ಮಾಡೋದಕ್ಕೆ ತಯಾರದಿರಿ ನೀವು? ಮಾಡೋದಕ್ಕೆ ತಯಾರದ. ಅಡ್ಡಿಲ್ಲ. ಬಸವರಾಜ್ ಹಂಚನಾಳ್ ಅವರೇ, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಏನು ಹೊಸ ಪ್ರಯೋಗ ನೀವು ಮಾಡ್ತಾ ಇದ್ದೀರಿ? ಹೋಮಿಯೋ ಔಷಧ ಬಳಸಿ ಬೆಳೆ ಒಂದು ಆರೋಗ್ಯವನ್ನ ಕಂಡುಕೊಂಡಿದ್ದೀರಿ, ಇಳುವರಿ ಹೆಚ್ಚಾಗುವಂತದ್ದು ಕೂಡ ತಾವು ನೋಡ್ತಾ ಇದ್ದೀರಿ, ಮತ್ತೆ ಬೆಳೆಯ ಒಂದು ಬೆಳವಣಿಗೆ ಸಿರಿ ಏನಿರ್ತೈತಲ್ಲ ಅದು ಕೂಡ ನಿಮ್ಮ ಕಣ್ಣಿಗೆ ಕಂಡದ ಒಳ್ಳೇದು. ಇಂತಹ ಪ್ರಯೋಗಗಳು ನಿಮ್ಮ ಸುತ್ತಮುತ್ತಲ ರೈತರು ಏನಾದ್ರು ಬಂದು ನೋಡಿದ್ದಾರೆ ನಿಮ್ಮ ಹೊಲದೊಳಗೆ? ನೋಡಿದ್ದಾರೆ, ಅವ್ರಿಗೂ ವಾಪಸ್ ಹಚ್ಚಿದ್ದೇವ್ರಿ. ಹಂಗ ನೋಡಿ ನಾವು ಅದರಿಂದ ಪ್ರೇರಣೆ ಪಡೆಯುವಂತಹ ಒಂದು ಕೆಲಸ ಆಗ್ತದ. ನೋಡಿದ ಕೂಡಲೇ ಅವರಪ್ಪ ಬಸವರಾಜ್ ಅವ್ರು ಮಾಡ್ಯಾರ, ನಾನು ಮಾಡಬಹುದು ಅಂತೇಳಿ. ಒಳ್ಳೇದು ಬಸವರಾಜ್ ಹಂಚನಾಳ್ ಅವರೇ, ಧನ್ಯವಾದಗಳು ತಮಗೆ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ತೀರಿ? 9845924025. ಆತ್ಮೀಯರೇ, ಬಸವರಾಜ್ ಹಂಚನಾಳ್ ಅವರ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845924025 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಪ್ರಯೋಗದ ಬಗ್ಗೆ ತಾವು ಮಾತಾಡಬಹುದು. ಈ ತನಕ ತೊಗರಿ, ಕಡಲೆ ಮತ್ತು ಜೋಳದ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಹತಾಲಟಿ ಗ್ರಾಮದ ಹಿರಿಯ ರೈತರಾದ ಬಸವರಾಜ್ ಹಂಚನಾಳ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಂಡ್ ಅವರೊಂದಿಗಿನ ಮಾತುಕತೆಯನ್ನ ಆಲಿಸೋಣ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ್ ಅವರು ಕೂಡ ಇದ್ದಾರೆ. ಅವರು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹೋಮಿಯೋ ಕೃಷಿ ಬಗ್ಗೆ? ಬಸವರಾಜ್ ಅವರಿಗೆ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡಿದ್ರು, ತೊಗರಿ ಮತ್ತು ಕಡಲೆ ಬೆಳೆ ಮತ್ತು ಜೋಳದೊಳಗ ಏನೇನು ಅವರು ಅವರಿಗೆ ಹೇಳಿ ತಿಳಿಸಿಕೊಟ್ಟಿದ್ರು, ಅದೇ ರೀತಿಯಾಗಿ ಬಸವರಾಜ್ ಅವರು ಹಂಗೆ ಮಾಡಿದ್ದಾರ ಹೆಂಗೆ, ಅಥವಾ ಇನ್ನೇನು ಕೊರತೆಗಳದಾವ, ಈ ಎಲ್ಲ ವಿಷಯಗಳನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಖಂಡಿತ ಸರ್, ಬಸವರಾಜ್ ಅವರು ತೊಗರಿ ಮತ್ತು ಕಡ್ಲೆಯಲ್ಲಿ ಅವಾಗ ಇನ್ನೂ ಬಿತ್ತನೆ ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ನಾವು ನಮ್ಮ ಆಫೀಸಲ್ಲಿ ನಾವು ಸ್ವಲ್ಪ ರೈತರದ ಕಾರ್ಯಕ್ರಮ ಮಾಡುವಾಗ ಪ್ರತಿಯೊಂದು ಕಾರ್ಯಕ್ರಮವೂ ರೈತರನ್ನ ಇನ್ವೈಟ್ ಮಾಡಿ ರೈತರ ಜೊತೆನೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಆ ಸಂದರ್ಭದಲ್ಲಿ ನಾವು ತೊಗರಿ ಬಿತ್ತನೆ ಮಾಡಬೇಕಾದ್ರೆ ಕೆಲವೊಂದು ಪೂರ್ವ ವಿಧಾನಗಳನ್ನು ಅವರಿಗೆ ಹೇಳಿಕೊಟ್ಟೇವೆ. ಬೀಜೋಪಚಾರ ಮಾಡಬೇಕು, ಬೀಜೋಪಚಾರ ಯಾವ ಸಂದರ್ಭದಾಗ ಮಾಡಬೇಕು ಅಂದ್ರೆ ಬಿತ್ತೋದು ಇನ್ನೂ ಒಂದು ಅರ್ಧ ಗಂಟೆ ಇರ್ಲಕ್ಕೆ ಮುಂಚಿತವಾಗಿನೆ ಬೀಜೋಪಚಾರ ಮಾಡಬೇಕು. ಮನೆಯಲ್ಲೇ ಇದನ್ನ ಮುಂಚಿತ ಒಂದ್ ದಿವಸ ಆಗಿ ಮಾಡೋದಿಲ್ಲ. ಆ ತರ ಬೀಜೋಪಚಾರ ಮಾಡಿ ಅದನ್ನ ಬಿತ್ತೋದನ್ನ ಹೇಳಿಕೊಟ್ಟಿವಿ. ಅದೇ ರೀತಿ ಮಾಡಿದ್ರು ಅವರು. ಮಾಡಿದ ತಕ್ಷಣ ಇದರಲ್ಲಿ ಒಂದು ಬದಲಾವಣೆ ನಾವು ಕಂಡುಕೊಂಡಿದ್ದೇನಂತಂದ್ರೆ, ನಾವು ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿರ್ತೀವಿ. ಬಿತ್ತಿದ ನಂತರ ಎಷ್ಟು ದಿವಸಕ್ಕೆ ಮೊಳಕೆ ಬಂದು ಸೈಜ್ ಕಂಪ್ಯಾರಿಸನ್ಗೋಸ್ಕರ ರಾಸಾಯನಿಕ ಹಾಕಿನೂ ಬಿತ್ತಿರ್ತಾರ ಅವ್ರಿಗೆ, ಅದ್ರದ್ದು ಎಷ್ಟು ದಿವಸಕ್ಕೆ ಮೊಳಕೆ ಬಂದು ಅಂದ್ರೆ ಅದಕ್ಕಿಂತ ಇದು ಬೇಗನೆ ಮೊಳಕೆ ಬರ್ತೈತಿ ಹೋಮಿಯೋಪತಿ. ಇದ್ರದೊಂದು ರಿಸಲ್ಟ್ ಅನುಭವನು ಹೇಳಿದ್ರು. ಆಮೇಲೆ ಪ್ರತಿಯೊಂದು ನಾವು ಗಮನಿಸ್ತಾ ಇರಬೇಕು. ರೈತರಿಗೆ ನಾವೇನ್ ಮಾಡ್ತೀವಿ, ಮಾನಿಟರ್ ಮಾಡಕ್ ಇಚ್ಚಿರ್ತೀವಿ. ಅಂದ್ರೇನು ಇವತ್ತೇನಾಯ್ತು, ನಾಳೆ ಏನಾಯ್ತು, ಒಂದು ಕ್ಯೂರಿಯಾಸಿಟಿ ಬೇಕು. ಹಂಗಾಗಿ ಪ್ರತಿಯೊಂದು ನಾವು ವಾಟ್ಸ್ಆಪ್ ಮುಖಾಂತರ ಫೋಟೋ ಕಳಿಸ್ತಾರ, ಅದ್ರ ಏನ್ ಡೆವಲಪ್ ಆಯ್ತು ಏನು. ಇದರಲ್ಲಿ ಮ್ಯಾಕ್ಸಿಮಮ್ 98.5% ಜರ್ಮಿನೇಷನ್ ನಾವು ನೋಡಿದೆವು ಹೋಮಿಯೋದೊಳಗೆ. ಅದೇ ರಾಸಾಯನಿಕದೊಳಗೆ ನೋಡಿದಾಗ ನಮಗೆ 65-70% ಜರ್ಮಿನೇಷನ್ ನೋಡಿದೆವು. ಆಮೇಲೆ ಇದ್ರದ್ದು ಗ್ರೋತ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲಿ ಅವ್ರು ಹೇಳಿದ್ರು ಹಾಗೆ ಎಲಿ ಡಾರ್ಕ್ ಆಗಿ ಬರ್ತಿತ್ತು, ಎಲಿ ಥಿಕ್ ಆಗಿರ್ತಿತ್ತು. ಮತ್ತೆ ಇದರಲ್ಲಿ ಒಂದು ಗುಣಧರ್ಮ ಏನ ಕೊಂಡ್ಕೊಂಡಿದ್ರು, ಇದು ಸ್ವಲ್ಪ ಜಾಸ್ತಿ ಮಳೆ ಆದ್ರೂ ಕೂಡ ಸಹಿಸಿಕೊಳ್ಳತಕ್ಕಂತ ಶಕ್ತಿ ಇದರಲ್ಲಿ ಇರ್ತೈತಿ. ಕಡಿಮೆ ಮಳೆ ಆದ್ರೂ ಕೂಡ ಸಸ್ಟೇನ್ ಆಗೋತಕ್ಕಂತ ಶಕ್ತಿನೂ ಕೂಡ ಈ ಬೆಳೆಯಲ್ಲಿ ಇರ್ತೈತಿ. ಕೆಲವೊಂದು ರಾಸಾಯನಿಕ ಹಾಕಿದ ಏನಾಗ್ತದೆ, ಜಾಸ್ತಿ ಮಳೆ ಆದಾಗ ಕೊಳತು ಹೋಗ್ತದೆ. ಕಡಿಮೆ ಮಳೆ ಆಮೇಲೆ ಹಳದಿ ಹೊಡಿತಾವು, ಈ ತರದೆಲ್ಲ ಸಮಸ್ಯೆಗಳು ಇದ್ರಾಗ ಆ ಸಮಸ್ಯೆಗಳು ಬಂದಿಲ್ಲ. ಹಿಂಗಾಗಿ ಇದನ್ನ ಒಂದೇದು ಒಂದು ಒಂದು ರೀತಿ ವಿಷಮುಕ್ತ ಆಹಾರ ಬೆಳೆದಂಗ ಆಗ್ತೈತಿ. ರೈತರಿಗೂ ಖರ್ಚು ಕಡಿಮೆ ಆಗ್ತೈತಿ. ಆಮೇಲೆ ಬಳಸುವ ವಿಧಾನ ತುಂಬಾ ಸರಳ, ಇದು ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಇದನ್ನು ಉಪಯೋಗ ಮಾಡತ್ತಾರ, ಅವರು ಕೂಡ ಉಪಯೋಗ ಮಾಡತ್ತಾರ, ಒಳ್ಳೆ ರಿಸಲ್ಟ್ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರು ಬೇರೆ ಕ್ರಾಪ್ಗಾಗ್ಲಿ ಇದಕ್ಕಾಗ್ಲಿ ಮತ್ತೆ ತುಂಬಾ ಬೇಡಿಕೆನೂ ಇದೆ ಹೋಮಿಯೋದಿಂದ ಬೆಳೆದಿರ್ತಕ್ಕಂತ ಬೆಳೆಗಳಿಗೆ. ಒಟ್ಟ ರಾಸಾಯನಿಕ ಮುಕ್ತ ಆಹಾರವನ್ನು ಗ್ರಾಹಕರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದಕ್ಕೆ ರೈತರು ಕೂಡ ಒಂದು ವಿಷಮುಕ್ತ ಆಹಾರ ಬೆಳೆದ ಗ್ರಾಹಕರಿಗೆ ಕೊಡ್ಲಿ ಅಂತ ಹೇಳಿ ಅವರಿಗೂ ಕೂಡ ನಾವು ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು ಮುಖ್ಯವಾದಂತಹ ಒಂದು ವಿಚಾರ ಏನಂತಂದ್ರೆ, ಹವಾಮಾನದ ವೈಪರೀತ್ಯಗಳು ಏನು ಬಹಳ ಆಗ್ತಾ ಇದ್ದಾವೆ. ಇವತ್ತಿನ ದಿವಸ ಮಳೆ ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ, ಬರದಂತಹ ಪರಿಸ್ಥಿತಿ ಆಗ್ತದ, ಚಂಡಮಾರುತಗಳು ಬರ್ತಾವ, ಅಲ್ಲಿ ಕಲ್ಲಿನ ಮಳೆ ಆಗ್ತದ, ಅದರ ಜೊತೆಗೆ ಇಬ್ಬನಿ ಬೀಳುವಂತಹದ್ದು ಅದು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದ. ಅದು ಹಿಂಗೆ ಎಲ್ಲಾ ಹಂತದೊಳಗ ಸಮಸ್ಯೆಗಳು ಇದ್ದೇ ಇರ್ತಾವ ವಾತಾವರಣದಿಂದಾಗಿ. ಈಗ ಹೋಮಿಯೋ ಔಷಧ ಇದಕ್ಕೆ ಒಂದು ಸಮರ್ಥ ಉತ್ತರ ಆಗಬಹುದು ಅಂತ ನಿಮ್ಗೆ ಅನಿಸ್ತದ? ಖಂಡಿತ ಸರ್. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ, ಪ್ರಕೃತಿ ವಿಕೋಪ ಹವಾಮಾನ ವೈಪರೀತ್ಯ ಆದಾಗ ನಾವು ನಮ್ ಬೆಳೆದಷ್ಟೇ ನಾವು ಗಮನ ಹರಿಸ್ತೀವಿ, ನಮ್ ಬೆಳೆ ಹೋಯ್ತಲ್ಲ. ಬಟ್ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂತ ಬಾಜುಕ ಅರಣ್ಯ ಬೆಳೆಗಳಿರ್ತಾವು, ಇನ್ನಿತರ ಬೆಳೆಗಳಿರ್ತಾವು, ಅವಕ್ಕೆಲ್ಲ ಏನು ಸಮಸ್ಯೆ ಆಗಿರೋದಲ್ಲ. ಬಟ್ ಇದೇ ಕ್ರಾಪಿಗೆ ಯಾಕೆ ಸಮಸ್ಯೆ ಆಯ್ತು, ಅದರಲ್ಲಿ ಏನು ಬದಲಾವಣೆ ಆಯ್ತು, ಅದನ್ನ ನಾವು ಗಮನ ಹರಿಸಿಕೊಂಡು ಅದಕ್ಕೆ ಬೇಕಾದಂತ ಅಂದ್ರೆ ಪ್ರಕೃತಿ ವಿಕೋಪದಿಂದ ಏನಾದರೂ ಸಮಸ್ಯೆ ಆದರೂ ಕೂಡ ಹಳ್ಳಿ ಅದನ್ನ ರಿಕವರಿ ಯಾವ ರೀತಿ ಮಾಡ್ಕೋಬೇಕು ಆ ತರದ್ದು ಕೂಡ ಹೋಮಿಯೋದಲ್ಲಿ ಸಾಕಷ್ಟು ಮೆಡಿಸಿನ್ಗಳು. ಅಂದ್ರೆ ಈಗೇನು ತಾವು ಹೇಳದಂಗ ಏನು ರೈತರು ಫಾಲೋ ಮಾಡಿ ಅನುಸರಿಸಿ ಈ ಒಂದು ಔಷಧಿಯನ್ನ ಸರಿಯಾಗಿ ಸೂಕ್ತವಾಗಿ ಬಳಸ್ತಾ ಇದ್ದಾರೋ ಅಥವಾ ಇನ್ನೂ ಅವ್ರು ಕಲಿಬೇಕಾದದ್ದು ಸಾಕಷ್ಟು ಇದೆ ಅಂತಂದ್ರೆ? ಅಂದ್ರೆ ಕೆಲವೊಂದು ಜನ ಎಜುಕೇಟ್ ಆಗಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಜನರು ಅದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿದೆ. ಕೆಲವೊಂದು ಔಷಧ ಚೆನ್ನಾಗಿ ಕೆಲಸ ಮಾಡ್ತಾ ಅನ್ನೋದು ಗುರುತಿದ್ರು ಕೂಡ ಅದನ್ನ ಯಾವ ವಿಧಾನದಲ್ಲಿ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು. ಅಂದ್ರ ಇದು ಪೂರಕವಾಗಿ ಕೆಲವೊಬ್ರು ಏನ್ ಮಾಡ್ತಾರ, ಸಾವಯವ ಮಾಡ್ತಾ ಇರ್ತಾರ, ಅದ್ರ ಜೊತೆಗೆ ಇದು ಹೋಮಿಯೋನು ಬಳಸ್ತಾರ, ಅದು ಚೆನ್ನಾಗಿ ಕೆಲಸ ಮಾಡ್ತೈತಿ. ಕೆಲವೊಬ್ರು ಏನ್ ಮಾಡ್ತಾರ, ಇಲ್ಲ ಅಂದ್ರೆ ಸಡನ್ಲಿ ಇದಕ್ಕೆ ಹೋಮಿಯೋದಿಂದ ಶಿಫ್ಟ್ ಆಗಲ್ಲ, ಈಗ ಆಲ್ರೆಡಿ ಕೆಮಿಕಲ್ ಬಳಸಿರ್ತಾರ, ಬಟ್ ಕೆಮಿಕಲ್ ಬಳಸಿದ ತಕ್ಷಣ ಇಮಿಡಿಯೇಟ್ಲಿ ನಮ್ದು ಹೋಮಿಯೋ ಎರಡು ಕಾಂಬಿನೇಷನ್, ನಮ್ದು ಹೋಮಿಯೋ ಕೆಲಸನೇ ಮಾಡಲ್ಲ ಕೆಮಿಕಲ್ ಜೊತೆ. ಅದೇ ಸಾವಯವ ಜೊತೆ ನೀವು ಮಾಡ್ರಿ 100% ಕೆಲಸ ಮಾಡ್ತೈತಿ. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೀವಿ, ರೈತರಿಗೆ ಸಜೆಷನ್ ಮಾಡ್ತೀವಿ, ಇವು ನೀವು ಹೋಮಿಯೋ ಬಳಸಬೇಕಾದ್ರೆ ನೀವು ಮುಂಚಿತವಾಗಿ ನೀವು ಕೆಮಿಕಲ್ ಬಳಸಿದ್ರೆ ಕೆಮಿಕಲ್ ಬಳಸತಕ್ಕಂತ ಸ್ಪ್ರೇ ಎಕ್ವಿಪ್ಮೆಂಟ್ಸ್ ಆಗಿರಬಹುದು ಅವನ್ನೆಲ್ಲ ನೀಟಾಗಿ ಬಿಸಿನೀರಿಂದ ತೊಳೆದು ಸೋಪ್ ವಾಟರ್ ತೊಳೆದು ಡ್ರೈ ಮಾಡಿ ನಂತರ ಈ ಹೋಮಿಯೋ ಮೆಡಿಸಿನ್ ಹಾಕಿದ್ರೆ ಕೆಲಸ ಮಾಡ್ತೈತಿ. ನೀವು ಜೇರ್ಕರ್ತ ನೀವು ಅದನ್ನ ಕೆಮಿಕಲ್ ಯೂಸ್ ಮಾಡಿದ ಟ್ಯಾಂಕ್ ತೊಳಿಲಾರದೆ ಅದರಲ್ಲಿ ಹೋಮಿಯೋ ಹಾಕಿ ಮಾಡಿದ್ರೆ ನಮ್ಮ ಹೋಮಿಯೋಪತಿ ಔಷಧ ಕೆಲಸ ಮಾಡೋದಿಲ್ಲ. ಈಗ ನೋಡ್ರಿ, ತೊಗರಿ ಆಯ್ತು ಅಥವಾ ಕಡಲೆ ಆಯ್ತು, ಏನಾಗ್ತದೆ ಕೆಲವೊಮ್ಮೆ ಅಂತಂದ್ರೆ ಮಳೆ ಇರಲಾರದ ಸಂದರ್ಭದೊಳಗ ಅಥವಾ ತೇವಾಂಶ ಕಡಿಮೆ ಆಯ್ತು ಅಂತಂದ್ರೆ ಹೂ ಉದುರುವಂತಹದ್ದು, ಕಾಯಿ ಉದುರುವಂತಹದ್ದು ಇವೆಲ್ಲ ಸಮಸ್ಯೆಗಳು ಬರ್ತಾವ. ಈಗೇನು ಬಸವರಾಜ್ ಅವರು ಏನು ತಮ್ಮ ಬೆಳೆ ಅವಧಿ ಇತ್ತು ಆ ಸಮಯದೊಳಗೆ ಇಂತಹ ಒಂದು ಸಮಸ್ಯೆಗಳು ಬಂದು ಏನು ಬಂದ್ರು ಸಹಿತ ಈ ಹೋಮಿಯೋ ಔಷಧ ಯಾವ ರೀತಿ ಕೆಲಸಕ್ಕೆ ಬಂತು? ಕೆಲವೊಂದು ಟೈಮ್ದಲ್ಲಿ ಮಳೆ ಹೆಚ್ಚಾಯ್ತು, ಮಳೆ ಹೆಚ್ಚಾಗಿರ್ತೈತಿ, ಆಮೇಲೆ ಕೆಲವೊಂದು ಎಂತವ್ಲು ಏನಾಗ್ತದೆ, ಹೊಲ ಲೆವೆಲ್ ಇರೋದಿಲ್ಲ, ತೆಗ್ಗ ದಿಮ್ಮಿ ಇರ್ತೈತಿ, ಮಳೆ ಆದಾಗ ತೆಗ್ಗಲ್ಲಿ ನೀರು ನಿಂತ್ಕೊಂಡ್ಬಿಡ್ತೈತಿ, ಅಂತಲ್ಲಿ ಬೆಳೆಗಳೆಲ್ಲ ಕೊಳೆ ಹೋಗೋ ಚಾನ್ಸಸ್ ಇರ್ತಾವೆ. ಹಂಗ ನಾವು ಇದ್ರ ಹೋಮಿಯೋದಲ್ಲೇನು ಚೆಕ್ ಮಾಡಿದ್ವಿ, ಅದ್ರಲ್ಲೂ ಚೆಕ್ ಮಾಡಿದ್ವಿ, ಇದ್ರಲ್ಲೂ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತೈತಿ, ತಡ್ಕೊಳ್ತಂತ ಶಕ್ತಿ ಇರ್ತೈತಿ. ಸ್ವಲ್ಪ ಪ್ರಕೃತಿ ವಿಕೋಪ ಏನಾದ್ರೂ ಬ್ಯಾಲೆನ್ಸ್ಡ್ ಮಾಡಿ ಅದು ನಮಗೆ ಇಳುವರಿ ಕೊಟ್ಟಂತ ಉದಾಹರಣೆಗಳಿದಾವ. ಸಾಕಷ್ಟು ರೈತರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ಫಾರ್ಮೇಶನ್. ಆಮೇಲೆ ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊಂತೇನೆ, ಕೆಲವೊಂದು ಸಮಸ್ಯೆಗಳನ್ನ ಬಂದಾಗ ಸಮಸ್ಯೆ ಅಂತ ಹೇಳೋದಷ್ಟೇ ಅಲ್ಲ, ಆ ಸಮಸ್ಯೆಗೆ ಪರಿಹಾರ ಕೊಡಿಸಿರ್ತೀವಿ, ಆ ಪರಿಹಾರ ಸರಿಯಾದ ರೀತಿ ನಿಮಗೆ ರಿಸಲ್ಟ್ ಕೊಟ್ಟದನ್ನೋದು ಕೂಡ ಹೇಳಬೇಕಾಗ್ತದೆ ರೈತ. ಈಗ ನಮಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳೋದಕ್ಕಿಂತ ಈ ತರ ಪೂರ್ವಕವಾಗಿ ನಮಗೆ ರಿಸಲ್ಟ್ ಬಂದದನ್ನೋದನ್ನು ಹೇಳಬೇಕು. ಯಾಕಂದ್ರೆ ನಾವು ಪ್ರತಿಯೊಂದು ಅಪ್ಡೇಟ್ಸ್ ತಗೋತಿರ್ತೀವಿ, ನಾವು ನಮಗೆ ಸಾಧಕನು ಬೇಕು ಬಾಧಕನು ಬೇಕು ಎರಡೂನು. ಸಕ್ಸಸ್ ಆದ್ರೆ ಯಾವ್ರಿಂದ ಸಕ್ಸಸ್ ಆಗ್ಯದ, ಚೆನ್ನಾಗಿ ಬಂದದ ಅನ್ನೋದು ಬೇಕು. ಫೇಲ್ಯೂರ್ ಆದ್ರೆ ಯಾವ್ದ್ರಿಂದ ಫೇಲ್ಯೂರ್ ಆಯ್ತು, ಯಾಕಂದ್ರೆ ಅದರಿಂದ ಸ್ಟಡಿ ಮಾಡ್ಲಿಕ್ಕೆ ಇನ್ನು ಹೆಚ್ಚಿನ ರೀತಿ ಕಲಿಯೋದಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ರೈತರಲ್ಲಿ ಇದೊಂದು ಮನವಿ ಮಾಡ್ತೀನಿ. ಒಳ್ಳೇದು ಗಿರೀಶ್ ಭದ್ರಗೌಡವರೇ, ಧನ್ಯವಾದಗಳು ತಮ್ಮ ವಿಶ್ಲೇಷಣೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶೋಭಕ್ಕ ಶೋಭಕ್ಕ ಬಾರಪರಾಜಣ, ಯಾಕೆ ಧನಿ ಏನೋ ಬ್ಯಾಟರಿ ಡೌನ್ ಆಗಿ ಕಾಣಿಸ್ತದೆ? ಬ್ಯಾಟರಿ ಏನ್ ಡೌನ್ ಆಗಿಲ್ಲ, ನೆಗಡಿ ಬಂದದ ಸ್ವಲ್ಪ. ನೋಡು, ನಮ್ ಕಲಬುರಗಿ ಮಂದಿಗೆ ಅಂತಂದ್ರ ನಮ್ ಕಲ್ಯಾಣ ಕರ್ನಾಟಕದಾಗ ಹೌದು ಥಂಡ ಒಂದ್ ಆಗೋದಿಲ್ಲ ನೋಡು. ಆಗಂಗಿಲ್ಲ, ಥಂಡಿನೂ ಆಗಂಗಿಲ್ಲ, ಮಳೆನೂ ಹೆಚ್ಚಿಗಾದ್ರೆ ತಡ್ಕೊಳಂಗಿಲ್ಲ. ಆದ್ರೆ ಬಿಸಿಲು ಎಷ್ಟಾಗಿರೋದಾಗ ಬೇಕಾದಷ್ಟು ಬಿಸಿಲು ಇರೋದಕ್ಕೆ ಚಕ್ಕ ಚಕ್ಕ ಇರ್ತೀವಪ್ಪ. ಬೆವರು ಹೊಡ್ಸ್ಕೊಂಡಿದ್ದು, ಚಾ ಕುಡ್ದಿದ್ದೆ ಕುಡ್ದಿದ್ದು, ಕೆಲಸಗಳನ್ನ ಹಂಗೆ ಆಗ್ತಾವ ಹೊರಟೆ ಆಗ್ತಾವ. ಹೌದಲ್ಲ, ಥಂಡಿಗೆ ಮುದ್ರಕೊಂಡು ಮುದ್ರಕೊಂಡು ಮಲ್ಕೊಳ್ಳೋದನ್ನ ಆಗ್ತದೆ ಕೆಲಸಗಳನ್ನು, ಆಗಂಗಿಲ್ಲ. ಆಮೇಲೆ ಹೊತ್ತು ಜಲ್ದಿ ಹೋಗ್ತದೆ. ಹೌದು, ಜಲ್ದಿ ಮುಗಿದ್ಬಿಡ್ತದೆ, ಹೊತ್ತಲೆ ಮುಳುಗ್ಬಿಡ್ತದೆ. ಹೌದೌದು, ಮತ್ತೆ ಕೆಲಸನೇ ಆಗಂಗಿಲ್ಲಪ್ಪ. ಕೆಲಸ ಆಗಂಗಿಲ್ಲ, ಕೆಲಸ ಮಾಡ್ಬೇಕಂದ್ರೆ ಚಳಿ ಚಳಿ ಚಳಿ ಚಳಿ ಇರ್ತದೆ. ಹಿಂಗಾಗಿ ಹೈರಾಣ ಆದ, ಸ್ವಲ್ಪ ನೆಗಡಿ ಬಂದದ ಹಂಗೇನೆ. ನೆಗಡಿ ಅಂದ್ಮೇಲೆ ಅದ್ರ ಜೊತೆಗೆ ಅಕ್ಕ ತಂಗಿ ಇದ್ದಂಗ ಕ್ಯಾಮನು ಇದ್ದೇ ಇರ್ತದೆ. ಮೈಕೈ ಬೇನ ಇರೋ. ಹೌದೌದು, ಏನ್ ಚಿಂತೆ ಮಾಡ್ಬೇಡ, ಇನ್ನೊಂದ್ ವಾರದಾಗ ಬಿಸಿಲು ಬರ್ತದೆ. ಏನು ಆಯ್ತು, ಬಿಸಿಲು ಬಂತದ ಮುಗಿತಲ್ಲ. ಆಯ್ತಲ್ಲ, ಮತ್ತಿನ್ನೇನದ. ಹೌದಲ್ಲ, ಬಂದಿದ್ದಕ್ಕೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಈಗ. ಬಂದಿದ್ದಕ್ಕೆ ಎರಡು ಕೈಯಿಂದ ಸ್ವಾಗತ ಮಾಡ್ಬೇಕು. ಸ್ವಾಗತ ಮಾಡೋದಂತೂ ಮಾಡಬೇಕು, ಕಾಡಂದ್ರೆ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಕಷಾಯ ಗಿಷಾಯ ಮಾಡ್ಕೊಂಡು ಕುಡಿಯೋದಾಗ್ಲಿಕ್ಕ ನೋಡು. ಹೌದಲ್ಲ, ಈಗ ಶೋಭಕ್ಕ ನೀನ್ ಹೇಳಿದಿ, ಚಳಿಗಾಲ ಬಂತಂದ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆಗೋದಿಲ್ಲ ಅಂದ್ರೂ ಚಳಿ ಚಳಿ ಇರ್ತದ, ದಿವಸ ಜಲ್ದಿ ಹೋಗ್ಬಿಡ್ತಾವ, ಕತ್ತಲು ಜಲ್ದಿ ಆಗ್ತದ ಅಂತ ಅಲಿತೀವಿ. ಆದ್ರ ನಮ್ ಸಲುವಾಗಿ ಒಂದ್ ಹುಳ ಅದ. ಏನದ? ರಾತ್ರಿ ಬೆಳಗನ ಕೆಲಸ ಮಾಡ್ತಿರ್ತದ ಆ ಹುಳ. ನಮ್ ಸಲುವಾಗಿ ಏನ್ ಅಡಿಗೆ ಮಾಡ್ತದೇನು? ನಿಂಗ್ ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು ನೋಡು, ಅದೆಲ್ಲ ತಯಾರದ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಏನ್ ಹಂಗೆಲ್ಲ ಒಗಟ್ ಒಗಟ್ನಾಗ ಮಾತಾಡ್ಬೇಡ, ಸುಮ್ ಸೀದಾಗ ಏನದ ಹೇಳದು. ಹೌದಲ್ಲ, ಮತ್ತೆ ಎರಿಹುಳ ಹೆಸರು ಕೇಳಿ ಹೋದಲ್ಲ. ಈ ಎರಿಹುಳ ಏನದಲ್ಲ, ಅದೇನಂತದ್ ಯಾವಾಗ್ಲೂ ನಮ್ ಸಲುವಾಗಿ ಕೆಲಸ ಮಾಡ್ತಿರ್ತದ. ಅಂದ್ರೆ ಯಾರು ಹೊಲದೊಳಗ ಈ ಗೊಬ್ಬರ ಅಂಶ ಕಡಿಮೆ ಅದ ಅಂದ್ರೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ಅಂಶ ಕಡಿಮೆ ಇದ್ದಲ್ಲ. ಯಾರು ಈ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನ ಕಡಿಮೆ ಉಪಯೋಗ ಮಾಡ ನೋಡು, ಅಂತವ್ರ ಹೊಲದಾಗ ಇನ್ನೂ ಇವತ್ತಿಗೂ ಸಹಿತ ಸಾಕಷ್ಟು ಎರುಹುಳುಗಳು ಅದಾವ. ಆಮೇಲೆ ಸಾಕಷ್ಟು ಜನ ನಮ್ಮ ರೈತರು ಯಾರು ಸಾವಯವ ಪದ್ಧತಿ ಒಕ್ಕಲತನ ಮಾಡಿರ್ತಾರ ನೋಡು, ಅವರು ಸಹಿತ ಏನಂತಂದ್ರೆ ಸಾಕಷ್ಟು ಎರೆಹುಳುಗಳನ್ನ ಬೆಳೆಸ್ಲಿಕ್ಕೆ ಬೆಳೆಸ್ಲಿತಾರ, ಹೊಲದಾಗ ಬಿಟ್ಟರ ಎಲ್ಲ ಆಗ್ಯದ. ಇತ್ತೀಚೆಗೆ ಬಹಳ ಆಗ್ಯದಪ್ಪ, ಎರೆಹುಳ ಗೊಬ್ಬರ, ಎರೆಹುಳ ಸಾಕೋದು, ತೊಟ್ಟಿ ಮಾಡೋದು, ಅಂತವೆಲ್ಲ ಜಾಸ್ತಿನೇ ಆಗ್ಯದ. ಹೌದಿಲ್ಲ, ಇನ್ನೂ ಹೆಚ್ಚಿಗಬೇಕು. ಅದೇನಾಗ್ಯದ ನೋಡ್ರು, ಅದು ಏನು ಇಲ್ಲ. ಹೌದೌದು, ಒಂದ್ ರೂಪಾಯಿದ ಲೆಕ್ಕ ಹಾಕಿದ್ರೆ ಇನ್ನೂ ಒಂದು 10 ಪೈಸ ಒಳಗ ಹೊರಗನೆ ತನ್ಬೇಕು. ಹೌದಲ್ಲ, ಏನಂತಾರಪ್ಪ ವಿಜ್ಞಾನಿಗಳು ಅಂತಂತಂದ್ರ, ಈ ಎರೆಹುಳ ಅನ್ನೋದಲ್ಲ, ಹೌದು, ವಾರ 7 ದಿವಸ ರಜೆ ಇಲ್ಲ, ಸಂಬಳ ಇಲ್ಲ, ಭತ್ತ ಇಲ್ಲ, ಏನು ಇರ್ಲಾರ್ದೆ ಹೊಲನ ಉಳುಮೆ ಮಾಡ್ತದಂತ ನೋಡು. ಅಂತಂದ್ರ ಏನ್ ಹೇಳ್ತಾರ ಅಂತಂದ್ರ, ಒಂದ್ ಎರೆಹುಳು ಒಂದ್ ದಿವಸಕ್ಕ ತನ್ನ ದೇಹದ ತೂಕ ಇರ್ತಾರ ನೋಡು, ಆದ್ರೆ ಒಂದೂವರೆ ಪಟ್ಟು ಹೆಚ್ಚು ತೂಕದ ಮಣ್ಣನ್ನ ಅಗದಗದು ಅಗದಗದು ಹೊರಗ. ತನ್ಗೆ ಎಷ್ಟು ಶಕ್ತಿ ಆದ್ರೆ ಮೀರಿ ಕೆಲಸ ಮಾಡ್ತದ, ದೀಡ್ ಪಟ್ಟು ತನ್ನ ದೇಹದ ತೂಕ ಹೊರಗಾಗ್ತಂತ. ಅಂದ್ರ ಲೆಕ್ಕ ಹೇಳೋರು, ಒಂದ್ ಎಕರೆ ಒಳಗ ಅಂದಾಜು 1,00,000 ಎರೆಹುಳುಗಳು ಅವ ಅಂತ ನಾವು ಲೆಕ್ಕ ಹಾಕಿದ್ರ, ಅವುಗಳ ತೂಕ ಏನಾಗ್ತಲ್ಲ, ಅಂದಾಜಾಗಿ 1 ಟನ್ ಆಗ್ತಂತ. ನಾ ದೀಡ್ ಪಟ್ ಅಂತ ಹೇಳಿದೆ, ಅಂದ್ರ ದೀಡ್ ಟನ್ ಆ ಮಣ್ಣನ್ನ ಕೆದರಿ ಕೆದರಿ ಹಾಕ್ತದೆ ಅಂತ ನೀವು ನೋಡ್ದಂಗೈತ. ಆಮೇಲೆ ಇನ್ನೊಂದು ಮಜಾ ಕೇಳಿಲ್ಲ, ಎರೆಹುಳದ ಬಗ್ಗೆ ನಾವ್ ಎಲ್ಲರೂ ತಿಳ್ಕೊಂಡಿವಿ, ಎಲ್ಲ ಮಾಡ್ಲಿತ್ತೀವಿ, ಅದು ಮತ್ತೆ ಬೇರೆ. ಅದು ಮಣ್ಣು ತಿಂತದ, ಮಣ್ಣಾಗಿರುವಂತ ಇದೆಲ್ಲ ತಿಂದು ಮಲ ವಿಸರ್ಜನೆ ಮಾಡ್ಬೇಕಲ್ಲ, ಅದು ಮಣ್ಣಿನ ಕೆಳಗ್ ಮಾಡೋದಿಲ್ಲ ಅಂತ, ಮ್ಯಾಲ ಬಂದ್ ಮಾಡ್ತಂತ. ಅಂದ್ರೆ ಈಗ ನೀ ತೊಟ್ಟಿ ಇರ್ತಾವಲ್ಲ, ಎರೆಹುಳು ತೊಟ್ಟಿಯೊಳಗೆ ಎರೆ ಗೊಬ್ಬರ ಮ್ಯಾಲ ಇರ್ತದ, ಕೆಳಗಿರ್ತದನು, ಕೆಳಗ್ ಬರೀ ಹುಳನೇ ಇರ್ತಾವ. ಅದೇನ್ ಮಾಡ್ತದ, ಮ್ಯಾಲ ಬಂದು ಮಲ ವಿಸರ್ಜನೆ ಮಾಡಿ ಮತ್ ಕೆಳಗ್ ಹೋಗ್ತದ. ಅಂತಂದ್ರ ಒಂದ್ ರಾತ್ರಿ ಒಂದ್ ಎರೆಹುಳ 14-18 ಸಲ ತೂತ್ ಹಾಕ್ತದ. ಅಷ್ಟ ಸರಿ ಮಲ ವಿಸರ್ಜನೆ ಮಾಡ್ತದೆ, ಕೆಳಗಿನ ಮ್ಯಾಲ ಬರ್ತದ, ಮ್ಯಾಲಿಂದ ಕೆಳಗ್ ಹೋಗ್ತದೆ, ಕೆಳಗಿನ ಮ್ಯಾಲ ಬರ್ತದ, ಮ್ಯಾಲಿಂದ ಕೆಳಗ್. ಅಷ್ಟ ತಿಂತಿರ್ಬೇಕಾದ್ರೆ ಇದ್ದದಕ್ಕೆ ಹುಳ ಇರ್ತದ. ಆಮೇಲೆ ಇನ್ನೊಂದ್ ಕೇಳ ಮಜಾ, ಏನದು, ಅದು ಕೆಳಗಿನ ಮ್ಯಾಲ ಬರುವಾಗ ಒಂದ್ ತೂತ್ ಹಾಕಿರ್ತ ನೋಡು, ಎರಡನೇ ಸಲ ಮತ್ತೆ ಅದೇ ತೂತ ಬರ್ಲತ್ತದು, ಬರಂಗಿಲ್ಲ ಅದು, ಮತ್ ಹೊಸ ತೂತೆ ಅವ ಭಾರಿ ಆಗ್ತದೆ. ಅಂದ್ರ ಏನಾಗ್ತದ, ಭೂಮಿ ಎಷ್ಟು ಸೈಲ್ ಆಗ್ತದ ನೋಡ, ಅಲ್ಲಿ ಸೈಲ್ ಆಗ್ತದ. ಆಮೇಲೆ ಏನು ನೀರ್ ಕುಡ್ತೀವಿ ಅಥವಾ ಮಳಿ ಬರ್ತದ, ನೀರು ಸೀದಾ ನಾವೇನ್ ಬೆಳೆ ಬೆಳೆದಿರ್ತಲ್ಲ, ಬೆಳೆ ಬೇರಿಗೆ ಹೋಗ್ಬಿಡ್ತದ. ಮಣ್ಣೊಳಗೆ ಎಷ್ಟು ಗಾಳಿ ಇರ್ತ ನೋಡು, ಅಂದ್ರೆ ಒಳಗ ಅಷ್ಟು ಬೇರಿ ಸಿಕ್ಕು, ಚಲೋತ್ನಾಗಿ ಗಿಡ ಬೆಳಿಲಿಕ್ಕೆ ಅಥವಾ ನಮ್ ಪೈರು ಬೆಳಿಲಿಕ್ಕೆ ಅನುಕೂಲ ಆಗ್ತಂದ್ರು. ಅದಕ್ಕೆ ಈ ಎರೆಹುಳುಗಳನ್ನ ನಾವು ಸಾಕಬೇಕು, ಬೆಳೆಸಬೇಕು. ಅಂದ್ರ ರಾಸಾಯನಿಕ ಗೊಬ್ಬರ ಹಾಕಬಾರ್ದು, ಹೌದೌದು, ಆಮೇಲೆ ರಾಸಾಯನಿಕಗಳನ್ನ ಉಪಯೋಗ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗ್ತಂತಂದ್ರ ನಮ್ಮ ಹೊಲ ಏನಾಗ್ತಂದ್ರ ಮೆತ್ತಗ, ಅಂದ್ರೆ ನೀವಂತೀವಲ್ಲ ಬರೀ ಗಾಲಿ ಹೊಲ ತಿರುಗಾಡಿದ್ರೆ ಬುಸು ಬುಸು ಅಂತ ಕಾಲು, ಅಂದ್ರೆ ನಮ್ಮ ಪಾದ ಒಳಗಿಳಿಬೇಕು. ಹೌದೌದು, ಮೆತ್ತಗಾಗಿ ಹಾಸಿಗೆ ಇದ್ದಂಗ ಇರ್ಬೇಕು, ಇಲ್ಲಾಂದ್ರೆ ಗ್ರೌಂಡ್ ಆದ ಕಟ್ಟ ಕಟ್ಟ ಬಡಿಬಾರ್ದು. ಅದಕ್ಕೆ ಇಷ್ಟೆಲ್ಲ ಕೆಲಸ ನಮ್ ಸಲಗ ಮಾಡ್ತಿರ್ತೀವಿ. ಆಮೇಲೆ ಶೋಭಕ್ಕ ಇನ್ನೊಂದ್ ಹೇಳ್ಬೇಕಂತಂದ್ರ, ನಮ್ ಸಲಗ ಬಹಳ ಮಂದಿ ಕೆಲಸ ಮಾಡೋರ. ಹೌದು, ಎಲ್ ನೋಡಿ, ಎಲ್ ನೋಡಿ ಅಂತಂದ್ರೆ ದಿನ ಕಾಣಿಸ ಬೆಳೆಸ್ತದೆ, ಬಿಸಿಲು ಬಂದೇ ಬರ್ತದೆ. ಬಿಸಿಲಂತೂ ಬೇಕೇ ಬೇಕು, ಶಾಖ ಇರ್ಲಿಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಶಾಖ ಬೇಕು, ಗಾಳಿ ಬೇಕಾ, ಮತ್ತೆ ಇನ್ನೇನ್ ಬೇಕಪ್ಪ, ನೀರಂತೂ ಇದ್ದೇ ಇರ್ತದೆ. ಬ್ರಹ್ಮನೇ ಹೇಳಿದ್ ತಪ್ಪಿಲ್ಲ, ನಾ ಹೇಳಿದಂತಂದ್ರ ಮತ್ತೆ ನಮ್ಮ ರೈತರ ಸಲುವಾಗಿ ಸಾಕಷ್ಟು ಯೂನಿವರ್ಸಿಟಿಗಳು, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇದ್ರ ಜೊತೆಗೆ ತಜ್ಞರು, ವಿಜ್ಞಾನಿಗಳು, ಆಮೇಲೆ ಖಾಸಗಿ ಕಂಪನಿಯವರು ಸಾಕಷ್ಟು. ಅಂದ್ರೆ ಕೃಷಿ ತಂತ್ರಜ್ಞಾನವನ್ನ ಬೆಳೆಸಿ ರೈತರಿಗೆ ಕೊಡಬೇಕು ಅಂತೇಳಿ ಹಗಲೆಲ್ಲೂ ದುಡಿತಿರ್ತಾರ. ಅದಕ್ಕ ಹೊಸ ಹೊಸ ತಂತ್ರಜ್ಞಾನ ಬರ್ಲಿತ್ತೆ. ಮೊನ್ನೆ ಕೃಷಿ ಮೇಳ ಆಯ್ತಲ್ವಾ? ಆಯ್ತಲ್ಲ. ಕೃಷಿ ಮೇಳದ ವಿಜ್ಞಾನಿಗಳು ಭೇಟಿಯಾಗಿದ್ರು ನಾವು. ಏನಂದ್ರು ನೋಡ್ರಿ, ಎಷ್ಟೆಷ್ಟು ಕಂಪನಿಗಳು ಬಂದಿದ್ವು ಅಲ್ಲಿ, ಎಷ್ಟೆಷ್ಟು ತೋಟಗಾರಿಕೆ ಒಳಗ, ಅರಣ್ಯ ಕ್ಷೇತ್ರದೊಳಗ ಎಷ್ಟು ಅವರು ಅಭಿವೃದ್ಧಿ ಮಾಡ್ಯಾರ. ಅಂದ್ರೆ ಇಲಾಖೆ ವತಿಯಿಂದ ಮಾಡ್ಯಾರ. ಖಾಸಗಿ ಕಂಪನಿಯವರು ತಾವು ಬೆಳಿಬೇಕು, ರೈತರು ಬೆಳಿಬೇಕು. ಅವ್ರ ಉದ್ದೇಶ ಅಂದ್ರೆ ದುಡ್ಡು ಹಾಕಿರ್ತಾರ, ಅವರಿಗೂ ಲಾಭ ಆಗ್ಬೇಕು, ರೈತರಿಗೂ ಲಾಭ ಆಗ್ಬೇಕು. ಈಗ ತಂತ್ರಜ್ಞಾನ ಏನಂತಂದ್ರೆ ವರ್ಟಿಕಲ್ ತೋಟಗಾರಿಕೆ ಮಾಡೋದು. ಅಂದ್ರೆ ಅಡ್ಡಾಗಿ ನಾವು ಒಂದ್ ನೆಲ್ಲ ಬೆಳಿತೀವಿ, ಅದು ಅಡ್ಡ ಇರುತ್ತೆ. ಆದ್ರೆ ಅವ್ರೇನಂತಾರ, ಒಂದ್ರ ಮೇಲ ಒಂದ್ ಟ್ರೈ, ಒಂದ್ರ ಮೇಲ ಒಂದ್ ಟ್ರೈ ಇಟ್ಟು ತೋಟಗಾರಿಕೆ ಬೆಳೆಗಳನ್ನ ಈ ನೆಟ್ನೊಳಗೆ ಬೆಳೆದು ಸಸಿಗಳು ಮಾಡ್ತಾರಪ್ಪ. ಅದ್ರದಾಗ ಸಸಿಗಳು ಮಾಡೋದಲ್ದೆ ಈ ಏನಂತಂದ್ರ ಈ ತಂತ್ರಜ್ಞಾನದೊಳಗ ಬೆಳಿನೇ ಬೆಳೆದು ಬಿಡೋದು. ಬೆಳಿನೇ ಬೆಳೆಯೋದ ಟ್ರೈ ಮೇಲೆ? ಟ್ರೈ ಮೇಲೆ. ಇದು ಒಳ್ಳೆ ವಿಚಿತ್ರದಪ್ಪ. ಹೌದಲ್ಲ, ನಾ ಹೇಳದನ್ ಶುಭಕ. ಹಿಂಗ್ ಸಾಕಷ್ಟು ತಂತ್ರಜ್ಞಾನಗಳು ಬಂದವ. ಈಗ ಸ್ಪ್ರೇ ಮಾಡ್ಬೇಕಂತ ಇಟ್ಕೊ. ಹೌದು, ಸ್ಪ್ರೇ ಮಾಡಬೇಕಾದ್ರೆ ಏನು ಮೊದಲ ನಂಬರ್ ಬಂದವೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ. ಹೊಸ ಹೊಸ ಬಂದವ. ಅವು ಯಾವು? ಟ್ರ್ಯಾಕ್ಟರ್ಗಳ ಹೊಸ ಹೊಸ ಬಂದವ. ಸಣ್ಣ ಸಣ್ಣ ಟ್ರ್ಯಾಕ್ಟರ್ ಬಂದವ, ಬಹಳ ಸಣ್ಣ ಬಂದವ, ಸಣ್ಣ ಸಣ್ಣ ಟ್ರಾಲಿಗಳು ಬಂದ ಓಡಾಡ್ತಿರ್ತಾವಲ್ಲ. ಹ್ಮ್, ರೈತರೆಲ್ಲ ಉಪಯೋಗ ಮಾಡ್ತಾರಪ್ಪ ಅಂತಾವೆಲ್ಲ. ಹೌದಲ್ಲ, ದೊಡ್ಡ ದೊಡ್ಡ ರೈತರು ಒಳ್ಳೆ ತಿಳ್ಕೊಂಡಂತವ್ರು. ಈಗ ಅಗ್ರಿ ಮುಗಿಸಿದವರೆಲ್ಲ ಅಗ್ರಿಕಲ್ಚರ್ ಬರ್ಲಿಕ್ಕತ್ತಾರಪ್ಪ, ಒಕ್ಕಲತನ ಮಾಡ್ಲಿಕ್ಕೆ ಅಂತವ್ರೆಲ್ಲ ಮತ್ತೆ ಇವನ್ನೆಲ್ಲ ಉಪಯೋಗ ಮಾಡತಾರಪ್ಪ. ಹೌದಲ್ಲ, ಇನ್ನೇನು ಅಳದೊಳದ ನಮ್ಮಂತವ್ರ ಏನಿದಾರಲ್ಲ ಹಳ್ಳಿಯಾಗ, ಮೊದ್ಲಿಂದ ಪದ್ಧತಿ ಮಾಡ್ಕೋತ ಬರ್ಲಿಕ್ಕತ್ತೀವಿ ನೋಡಿ. ಹೌದಲ್ಲ, ಅದಕ್ಕೆ ಆದ ಶೋಭಕ. ನೀವು ಯಾವ ಮಾತಿಂದು ಕಡಿಮೆ ಇಲ್ಲ. ಹೌದು, ಆದ್ರ ನಮ್ ನೋಡ್ಲಿಕ್ಕೆ ಕಾಣಬೇಕು. ಅಂದ್ರೆ ನೀನು ಕುಡ್ಡಿದ ಅಂತ ಕೇಳ್ಬೇಡ. ಇಲ್ಲ ಇಲ್ಲ ಇಲ್ಲ, ಆ ದೃಷ್ಟಿಯೊಳಗೆ ನೋಡ್ಬೇಕು ಅನ್ನೋದು. ನಮ್ಮ ಸುತ್ತಮುತ್ತಲು ಜಗತ್ತಿನೊಳಗ ಸಾಕಷ್ಟು ಆಗ್ಲಿತ್ತದ. ಆ ನೋಡುವಂತ ಕಾಣಬೇಕು, ಆ ನೋಡ್ಬೇಕಂತ ಹಸಿವು ನಮ್ಮಲ್ಲಿ ಬೇಕು. ಎರಡು ಮುಖ್ಯ. ಒಳಗ್ ಹಸಿವಿದ್ರೆ ನಾವು ನೋಡ್ತೀವಿ. ನೀವು ಹೊಟ್ಟೆ ಹಸಿದಾಗ ಮನೆಗೆ ಏನ್ ಮಾಡ್ತೀವಿ? ಎಲ್ಲಿ ಏನ್ ಸಿಗ್ತದ ಅಂತ ಹಸಿವಾಗಿರ್ತ ಹೊಟ್ಟಿಗೆ ಹುಡುಕ್ತದ ಕಣ್ಣು. ಕಣ್ಣು ಹೌದಲ್ಲ, ಹಸಿವು ಹಚ್ಚದ ಏನ್ ಬೇಕ? ಒಟ್ಟಣೆ ಸಿಕ್ಕನು ಸಾಕು, ಒಂದ್ ನಾಲ್ಕು ಕಾಳು ತಿಂದು ನೀರು ಕುಡಬೇಕನ್ನ. ಹೊಟ್ಟೆ ಹಸಿವು ಅಂತ ಹೇಳ್ತದ, ಕಣ್ಣು ನೋಡ್ತದ, ಬಾಯಿ ತಿಂತ. ಹೌದಲ್ಲ, ಮೂರು ಹೊಟ್ಟೆ ಕೆಲಸ ಆದಾಗ ಹೊಟ್ಟೆ ತಿಂತದ. ಹಂಗ ನಮ್ಮ ಒಕ್ಕಲ್ತಂದೊಳಗ ಹಸಿವದಲ್ಲ, ಹಸಿವು ಈಗ ಬೇಕು ಅಂತಂದ್ರ ತಂತ್ರಜ್ಞಾನ ಸಾಕಷ್ಟದ. ಅದಕ್ಕೆ ನಮ್ಮ ರೈತರು ಎಲ್ಲೆಲ್ಲಿ ಕೃಷಿ ಮೇಳಗಳು ಆಗ್ತಾವ, ಕೃಷಿ ಮೇಳಕ್ಕೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಅಲ್ಲಿ ಏನೇನು ವಿಚಾರಗಳು ಇರ್ತಾವ ತಿಳ್ಕೋಬೇಕು. ತಜ್ಞರೆಲ್ಲ ಬಂದಿರ್ತಾರಂತಲ್ಲೇ. ನಾನು ಇಲ್ಲಿ ತನಕ ಹೋಗಿಲ್ಲಪ್ಪ. ಹೌದಲ್ಲ, ಹೋಗಿಲ್ಲ ನಾನು ಇಲ್ಲಿ ತನಕ. ಏನ್ ಅನ್ನೋದಿಲ್ಲ, ಹೇಳಿ ಹೋಗ್ಬೇಕಾಗಿದೆ. ಇನ್ನು ಮತ್ತೆಲ್ಲ ರೈತಂದ್ರೆ ಹೋಗ್ ಬರ್ತೀನಿ, ಒಂದ್ಸರಿ ತಿಳ್ಕೊಂಡ್ ಬಂದ್ರೆ ಅಂದ್ರೆ ಗೊತ್ತಾಗ್ತದೆ. ನಾನು ಒಂದ್ 8 ದಿನ ಮೊದಲು ನಿಂಗೆ ಹೇಳ್ತೀನಿ, ಈ ಮುಂದೆ ಯಾವ ಕೃಷಿ ಮೇಳ ಬಂದು ಅಂತ ಹೇಳ್ತೀನಿ. ನೀವ್ ಒಬ್ಬಕ್ಕಿನ ತಯಾರಿದ್ರೆ ಕರ್ಕೊಂಡು ಹೋಗುದಿಲ್ಲ, ಮತ್ತೆ ನಿಮ್ಮ ಗುಂಪದಲ್ಲ ಗುಂಪಿನವ್ರಿಗೆ ಎಲ್ಲರಿಗೆ ಕರ್ಕೊಂಡು ಹೋಗೋಣಂತಿ. ಯಾಕಂತಂದ್ರೆ ಅಲ್ಲಿ ನೋಡೋ ಮುಂದ ಒಬ್ಬ ನೋಡೋದ್ ಒಂದು, ನಾಲ್ಕು ಮಂದಿ ಕಲ್ತು ನೋಡೋ ವಿಚಾರ ಬೇರೆ. ಬರೀ ಒಕ್ಕಲ್ತನ ಮಾಡಿ ಬೆಳೆದು ಒಂದು ನೋಡೋದಾಯ್ತು, ಇನ್ನೊಂದು ಅದರಿಂದ ವ್ಯವಹಾರ ಹೆಂಗ್ ಮಾಡ್ಬೇಕು ಅನ್ನೋದು ನೋಡುದು. ಹೌದು, ಬಿಸ್ನೆಸ್ ಮಾಡ್ಬೇಕಲ್ಲ, ಕರೆನೇ ಅದ. ಒಕ್ಕಲ್ತನ ಮಾಡಬೇಕು, ಬಿಸ್ನೆಸ್ ಮಾಡ್ಬೇಕು, ಎರಡು ಮಾಡ್ಬೇಕು. ಈ ದೃಷ್ಟಿಕೋನದಿಂದ ನಾವು ಮಾಡಿದೀವಿ ಅಂತ ಇಟ್ಕೋ, ಬಹಳ ಮೇಲೆ ಹೋಗ್ಲಿಕ್ಕಾಗ್ತದೆ. ಏ ಒಕ್ಕಲ್ತನದಾಗ ಏನದರಿ ಅಂತ ಅನ್ನೋ ಮಾತು ಇಲ್ಲ. ಇಲ್ಲ, ಏ ಒಕ್ಕಲ್ತನ ಬಹಳ ಅದ. ಏನೆಲ್ಲ ಅದ, ಆದ್ರೆ ಏನ್ ಬೇಕು? ಮನಸ್ಸು ಬೇಕು, ಆಮೇಲೆ ನೋಡ್ಲಿಕ್ಕೆ ಕಾಣಬೇಕು, ವಿಚಾರಗಳು ಬದಲಾಗಬೇಕು. ವಿಚಾರಗಳು ಬದಲಾಗಬೇಕು ಅಂದ್ರೆ ನಾಲ್ಕು ಮಂದಿ ಜೊತೆಗೆ ನಾಲ್ಕು ಕಡೆ ತಿರುಗಾಡಬೇಕು, ಚರ್ಚೆ ಮಾಡಬೇಕು, ಆಮೇಲೆ ನಮ್ಮ ಹೊಲದಾಗ ತಂದು ಎಷ್ಟು ಮಟ್ಟಿಗೆ ನಾವು ಹೆಂಗ್ ಅಳವಡಿಸಿಕೊಳ್ಳಿಕ್ ಆಗ್ತದ ಅಂತ ಅನ್ಕೊಂಡ್ರೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಎಷ್ಟೆಷ್ಟೋ ರೈತರು ಎಲ್ಲೆಲ್ಲೇ ಹೋಗ್ಬಿಟ್ಟಾರ. ಹೌದು ಹೌದು, ಗ್ರೀನ್ ಹೌಸ್ ಮಾಡ್ಯಾರ, ಮತ್ತೊಂದ್ ಮಾಡ್ಯಾರ, ಇನ್ನೊಂದು ಮಾಡ್ಯಾರ, ಎಕ್ಸ್ಪೋರ್ಟ್ ಮಾಡ್ಲಿತ್ತಾರ, ಕೋಟ್ಯಾನ ಗಟ್ಲೆ ಕೃಷಿ ಉತ್ಪನ್ನಗಳನ್ನ, ಆಮೇಲೆ ಹಣ್ಣುಗಳನ್ನ, ಹೂಗಳನ್ನ, ಬರೇ ಚಂದಕ್ಕಿಡುವಂತ ಏನಂತಾರಪ್ಪ ಸಸಿಗಳು, ಬರೇ ಶೋಕಿಡಂತ ಮನೆಗಿಡುವಂತ. ಹೌದು, ಅಂತವ್ ಸಹಿತ ಬೆಳೆದ ರೊಕ್ಕ ಮಾಡ್ಕೋತಾರ ಮಂದಿ. ಹೌದಲ್ಲ, ಅಂತಂದ್ರ ದುಡ್ಡು ಮಾಡಬೇಕು, ಒಂದು ಯಾವ ರೀತಿಯಿಂದ ತಗೋಬೇಕು ಅಂದ್ರೆ ಸಾಕಷ್ಟು ಜಗತ್ತು. ಕೃಷಿ ಕ್ಷೇತ್ರ ಬಹಳ ದೊಡ್ಡದಾಗ, ತಂತ್ರಜ್ಞಾನ ಬಹಳ ಅದ, ದುಡ್ಡು ಬಹಳ ಬರ್ಲಿತ್ತಂದ್ರ ಕಂಪನಿಯವರೆಲ್ಲ ತಂದು ದುಡ್ಡು ಹಾಕಿ ಸಂಶೋಧನೆ ಮಾಡಿ ರೈತರಿಗೆ ಕೊಡ್ಲಿಕ್ಕಂತದಾರ. ಅದನ್ನ ನಾವು ನೋಡ್ಕೊಂಡ್ವಿ ಮಾಡಿದೀವಿ ಅಂತಂದ್ರೆ ಏನಾಗ್ತದ, ನಾವು ಸಹಿತ ಕಾರಣ ತಿರುಗಾಡಲಿ ಬರ್ತೀವಿ. ಅಷ್ಟೇ ಮಾಡೋಣಲ್ಲ, ಇನ್ನು ಮೇಲೆ ಯಾವಾಗ ಎಲ್ಲಿರ್ತದ ಅಂತ ಹೇಳು. ಸಂಘದವರಿಗೆಲ್ಲ ಮೊದ್ಲೇ ಹೇಳಬೇಕಾಗ್ತದಪ್ಪ. ನಾನು ಆಯ್ತು, ನನ್ನಂದ್ರೆ ನಾ ಒಬ್ಬ ಹೆಂಗರ ಜಲ್ದಿ ತಯಾರಾಗ್ತೀನಿ. ಈಸ್ ಮಂದಿ ಕರ್ಕೊಂಡು ಬರ್ಬೇಕಾದ್ರೆ ಮೊದ್ಲೇ ಹೇಳಬೇಕಾಗ್ತದ, ನೀನು ಹೇಳಿದ್ರೆ ನಾ ತಯಾರು ಮಾಡ್ತೀನಿ ನೋಡೋಣ. ತಯಾರು ಮಾಡು, ನಾ ಗಾಡಿ ತಯಾರು ಮಾಡ್ತೀನಿ, ಹೊಟ್ಟೆ ಬಿಡು. ಆಯ್ತಲ್ಲ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಮೈನಾಬಾಯಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಗುರು ಸ್ವಾಮಿಯ ನಾಮ ಶಿವಯ ಬೀಜಕ್ಕೆ ಬಂದಾಯ ಗುರು ಸ್ವಾಮಿಯ ನಾಮ ಶಿವಯ ಬೀಜಕ್ಕೆ ಬಂದಾಯ ಗುರು ಸ್ವಾಮಿಯ ನಾಮ ಶಿವಯ ಬೀಜಕ್ಕೆ ಬಂದಾಯ ಗುರು ಸ್ವಾಮಿಯ ನಾಮ ಶಿವಯ ನೆಯ್ಯಲ್ಲ ಏರಾಡಿ ಕೈಯಲ್ಲ ಏರಾಡಿ ಮೈಯಲ್ಲ ಏರಾಡಿ ಕೈಯಲ್ಲ ಏರಾಡಿ ತಿರುಗರೆ ಬಾರಾಯ ಗುರು ಸ್ವಾಮಿಯ ನಾಮ ಶಿವಯ ತಿರುಗರೆ ಬಾರಾಯ ಗುರು ಸ್ವಾಮಿಯ ನಾಮ ಶಿವಯ ತಿರುಗರೆ ಬಾರಾಯ ಗುರು ಸ್ವಾಮಿಯ ನಾಮ ಶಿವಯ ತಿರುಗರೆ ಬಾರಾಯ ಗುರು ಸ್ವಾಮಿಯ ನಾಮ ಶಿವಯ ತಿರು ತಿರುಗಿ ಬರುಲಕ ತಿರುಕ ಜಂಗಮನಲ್ಲ ತಿರು ತಿರುಗಿ ಬರುಲಕ ತಿರುಕ ಜಂಗಮನಲ್ಲ ಕಂದನ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕಂದನ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕಂದನ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕಂದನ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಓದುವ ಸಾಲಗ ಹೋಗಳ ನೀಲಮ್ಮ ಓದುವ ಸಾಲಗ ಹೋಗಳ ನೀಲಮ್ಮ ಬಾರಪ್ಪ ಮಗನ ಸ್ವಾಮಿ ಶಂಕರ ಓ ನಾಮ ಶಿವಯ ಬಾರಪ್ಪ ಮಗನ ಸ್ವಾಮಿ ಶಂಕರ ಓ ನಾಮ ಶಿವಯ ಬಾರಪ್ಪ ಮಗನ ಸ್ವಾಮಿ ಶಂಕರ ಓ ನಾಮ ಶಿವಯ ಬಾರಪ್ಪ ಮಗನ ಸ್ವಾಮಿ ಶಂಕರ ಓ ನಾಮ ಶಿವಯ ಗ್ಯಾಜೆ ಕಾಲಿನ ಮಗ ಗೆಲ್ಲಂತೆ ಬಂದಾನ ಗ್ಯಾಜೆ ಕಾಲಿನ ಮಗ ಗೆಲ್ಲಂತೆ ಬಂದಾನ ಓಡಾಡಿ ಬಂದ ತಾಯಿ ಮಾಲಿ ಉಂಡ ಓ ನಾಮ ಶಿವಯ ಓಡಾಡಿ ಬಂದ ತಾಯಿ ಮಾಲಿ ಉಂಡ ಓ ನಾಮ ಶಿವಯ ಓಡಾಡಿ ಬಂದ ತಾಯಿ ಮಾಲಿ ಉಂಡ ಓ ನಾಮ ಶಿವಯ ಓಡಾಡಿ ಬಂದ ತಾಯಿ ಮಾಲಿ ಉಂಡ ಓ ನಾಮ ಶಿವಯ ಎತ್ತಂದ ಮಗನಿಗೆ ಅದಿ ಮ್ಯಾಲ ಕುಂತಾಳ ಎತ್ತಂದ ಮಗನಿಗೆ ಅದಿ ಮ್ಯಾಲ ಕುಂತಾಳ ಕೊತ್ತಿಗೆ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕೊತ್ತಿಗೆ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕೊತ್ತಿಗೆ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕೊತ್ತಿಗೆ ಕೊಯ್ದಂದಡಿಗೆರೆ ಮಾಡವ ನಾಮ ಶಿವಯ ಕುಂಬಳ ಕಾಯಂಗ ಕೊಯ್ದಾಳ ಕೋಸಿನ ಕುಂಬಳ ಕಾಯಂಗ ಕೊಯ್ದಾಳ ಕೋಸಿನ ಹಾಗಲು ಕಾಯಂಗ ಅಡಗಿ ಮಾಡ್ಯಾಳ ಓ ನಾಮ ಶಿವಯ ಹಾಗಲು ಕಾಯಂಗ ಅಡಗಿ ಮಾಡ್ಯಾಳ ಓ ನಾಮ ಶಿವಯ ಹಾಗಲು ಕಾಯಂಗ ಅಡಗಿ ಮಾಡ್ಯಾಳ ಓ ನಾಮ ಶಿವಯ ಗುರು ಸ್ವಾಮಿಯ ನಾಮ ಶಿವಯ ಜಳಕಾದರ ಮಾಡ್ಯಾನ ಓ ನಾಮ ಶಿವಯ ಗಜ್ಜೆ ಕಾಲಿನ ಮಗ ಗೆಲ್ಲಂತೆ ಬಂದಾನ ಗಜ್ಜೆ ಕಾಲಿನ ಮಗ ಗೆಲ್ಲಂತೆ ಬಂದಾನ ಆಕಿನ ಬಾವಕ ಪರಮಾತ್ಮ ಒಲುತ್ತ ಓ ನಾಮ ಶಿವಯ ಆಕಿನ ಬಾವಕ ಪರಮಾತ್ಮ ಒಲುತ್ತ ಓ ನಾಮ ಮೈನಾಬಾಯಿ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದ ಕೇಳಿದ್ರೆ ಈಗ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣಂತ ಸಿನಿವೇ